ಮಾಡಿದ್ರು. ಇದೀಗ ಅದೇ ಅಂಗಳದಲ್ಲಿ ಯೋಗ ಕಾರ್ಯಕ್ರಮ ನಡೀತಾ ಇದೆ. ಯೋಗಾಸನದ ಕಾರ್ಯಕ್ರಮಗಳನ್ನು ಕೂಡ ನಿಮಗೆ ತಲುಪಿಸ್ತಾ ಇದೀವಿ. ನೋಡಿ, ಆನಂದಿಸಿ, ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಪೋಷಕಾಂಶಗಳ ಅವಶ್ಯಕತೆ ಮತ್ತು ಆಹಾರ ಪದ್ಧತಿ ಕುರಿತು ಮಾತನಾಡುತ್ತಾರೆ ಲಿಂಗಸ್ಕೂರಿನ ಕೃಷಿ ವಿಸ್ತರಣ ಘಟಕದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವಾಣಿಶ್ರೀ ಎನ್. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಹನುಮಂತಪ್ಪ ಇರಾಪುರ ಅವರಿಂದ ಏಕತಾರಿ ಪದಗಳನ್ನು. ಹಾಗಾದರೆ ಈಗ ಕೇಳಿ, ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಪೋಷಕಾಂಶಗಳ ಅವಶ್ಯಕತೆ ಮತ್ತು ಆಹಾರ ಪದ್ಧತಿ ಕುರಿತು ಮಾತನಾಡುತ್ತಾರೆ ಲಿಂಗಸ್ಕೂರಿನ ಕೃಷಿ ವಿಸ್ತರಣ ಘಟಕದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವಾಣಿಶ್ರೀ ಎನ್. ಕೇಳುಗರಿಗೆಲ್ಲ ನಮಸ್ಕಾರಗಳು. ಈಗ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರ ಪೋಷಕಾಂಶಗಳ ಅವಶ್ಯಕತೆ ಮತ್ತು ಅಗತ್ಯತೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಮಳೆಗಾಲ ಆಗ್ಲಿ, ಮುಂಗಾರ ಆಗ್ಲಿ, ಹಿಂಗಾರ ಆಗ್ಲಿ, ಒಂದು ಭೂಮಿಯನ್ನ ಸಿದ್ಧತೆ ಮಾಡ್ಕೊಂತೀವಿ. ಯಾವುದೇ ಒಂದು ಬೆಳೆಯನ್ನ ತೆಗಿಬೇಕಾದ್ರೆ ಯಾವ ರೀತಿ ನಾವು ಭೂಮಿಯನ್ನ ಸಿದ್ಧತೆ ಮಾಡ್ಕೊಂತೀವಲ್ಲ, ನಾವು ಗರ್ಭಿಣಿ ಸ್ತ್ರೀಯರು ಗರ್ಭ ಧರಿಸುವುದಕ್ಕೂ ಮುನ್ನ ಅದ್ರ ಮುಂಚಿಂದನೇ ನಾವು ಅದಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ. ಈಗ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂತೀವಲ್ಲ ಅದೇ ರೀತಿ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿ ಉಳುಮೆ ಮಾಡುವಂತದ್ದು ಅಂತಲ್ಲ, ನಾವು ನಮ್ಮ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೊಂಡಿರ್ಬೇಕು, ಎಷ್ಟು ಹೆಮೋಗ್ಲೋಬಿನ್ ಕಂಟೆಂಟ್ ಎಷ್ಟಿರ್ಬೇಕು, ನಮ್ಮ ಆಹಾರ ಪದ್ಧತಿ ಯಾವ್ದಿರ್ಬೇಕು, ಎಕ್ಸಸೈಸ್ಗಳು ಯಾವ ರೀತಿ ನಾವು ಮಾಡ್ಕೊಂಡಿರ್ಬೇಕು, ಇದೆಲ್ಲಾನು ನಾವು ತಯಾರಿ ಮಾಡ್ಕೊಂಡ ನಂತರ ಗರ್ಭ ಧರಿಸಿದಾಗ ನಮಗೆ ಆರೋಗ್ಯವಂತ ಮಗು ಹುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಕೆಲವೊಂದ್ಸಲ ನಾವು ನೋಡ್ತಿರ್ತೀವಿ, ಋತುಮತಿಯಾಗಿ ಕನಿಷ್ಠ 5-6 ವರ್ಷ ಆಗೋದಕ್ಕೂ ಮೊದ್ಲೇ ಮದ್ವೆ ಮಾಡಿದಾಗ ಅಂತ ಹೆಲ್ದಿ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಆರೋಗ್ಯವಂತ ಮಗು ಬರ್ಬೇಕಂತ ಹೇಳಿದ್ರೆ ತಾಯಿಯ ಆರೋಗ್ಯ ಬಹಳ ಮುಖ್ಯ, ಅದರಲ್ಲೂ ಆಹಾರದ ದಿನಚರಿ ಬಹಳ ಮುಖ್ಯ ಆಗತ್ತೆ. ಹೊರಗಿನಿಂದ ನಾವು ಯಾವುದೇ ರೀತಿ ಪೋಷಕಾಂಶಗಳನ್ನ ಔಷಧೀಯ ರೂಪದಲ್ಲಿ ಕೊಟ್ಟರೂ ಕೂಡ ನಮಗೆ ಸ್ವತಃ ತಾಯಿಯ ದೇಹ ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದರಲ್ಲಿ ಯಾಕೆ ನಮಗೆ ತಾಯಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ತಾಯಿ ಗರ್ಭ ಧರಿಸುದು ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಷಯ ಅಲ್ಲ. 9 ತಿಂಗಳು ಮಗುವನ್ನ ತನ್ನ ಗರ್ಭದಲ್ಲಿ ಇಟ್ಕೋಬೇಕು. ತಾಯಿ ಮತ್ತು ಭ್ರೂಣ ಅಂತ ಹೇಳ್ತೀವಿ ನಾವು, ಮಗು ಆಗೋದಕ್ಕೂ ಮೊದಲು ಭ್ರೂಣ ಅಂತ ಹೇಳ್ತೀವಿ. ಈ ಭ್ರೂಣವನ್ನ ಹೊರಲಿಕ್ಕೆ ಸಶಕ್ತಳು ಅಂತ ಹೇಳ್ತೀವಿ. ಈ ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳಿದ್ರೆ, ಈ ಗರ್ಭಾವಸ್ಥೆಯ ಪೀರಿಯಡ್ ಏನಿರುತ್ತಲ್ಲ 9 ತಿಂಗಳು, ಅದನ್ನ ಜೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ಆ ಸಮಯದಲ್ಲಿ ಒಂದು ಗ್ರೋತ್ ಪೀರಿಯಡ್ ಬಹಳ ಇರುತ್ತೆ, ರಾಪಿಡ್ ಗ್ರೋತ್ ಅಂತ ಹೇಳ್ತೀವಿ. ಆ ಮಗುವಿನ ಬೆಳವಣಿಗೆ ಏನಿರುತ್ತೆ ಭ್ರೂಣದ್ದು ಬಹಳ ಫಾಸ್ಟ್ ಆಗಿರುತ್ತೆ. 9 ತಿಂಗಳಲ್ಲಿ ಮಗು ಪೂರ್ತಿ ಆಕಾರವನ್ನು ಪಡೆದುಕೊಳ್ಬೇಕು. ನಂತರ ಎಲ್ಲ ನಮ್ಮ ದೇಹದಲ್ಲಿ ಇರುವ ಎಲ್ಲ ಅಂಗಾಂಗಗಳು, ನರವ್ಯೂಹಗಳು, ಸ್ಕೆಲಿಟನ್ಗಳು ಅಂದ್ರೆ ಮೂಳೆ ಮಾಂಸಗಳು ಎಲ್ಲನೂ ಬೆಳವಣಿಗೆ ಆಗ್ಬೇಕಾಗತ್ತೆ. ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಕ್ರೋಢೀಕರಣ ತಾಯಿಯ ಮುಖಾಂತರನೇ ಆಗ್ಬೇಕು. ತಾಯಿಯ ದೇಹದಿಂದನೇ ಅವರ ದೇಹದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಹೀರ್ಕೊಂಡು ಮಗು ಒಂದು ಭ್ರೂಣ ಬೆಳೆಯಬೇಕಾಗತ್ತೆ. ತಾಯಿಯ ಮಾಸ್ ಬೆಳೆಯೋದಿರ್ಬೋದು, ಗರ್ಭಚೀಲದ ಸುತ್ತ ಇರತಕ್ಕಂತ ನೀರಿರುತ್ತೆ, ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಆ ನೀರಿನ ಒಂದು ಪ್ರಮಾಣ ಬೇಕಾಗತ್ತೆ. ಒಂದ್ ಇಷ್ಟು ಮಿಲಿ ಲೀಟರ್ ಅದ ನೀರ್ ಇರ್ಬೇಕಂತ ಹೇಳುತ್ತೆ. ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ, ಗರ್ಭಾವಸ್ಥೆಯಲ್ಲಿ ಅಷ್ಟು ನೀರಿನ ಶೇಖರಣೆ ಆಗ್ಬೇಕು. ಮತ್ತೆ ಮಗುವಿಗೆ ಬೇಕಾಗಿರ್ತಕ್ಕಂತ ಆಹಾರಗಳನ್ನ ಶೇಖರಣಾ ವ್ಯವಸ್ಥೆ ಕೂಡ ನಮ್ಮ ದೇಹದಲ್ಲಿ ಆಗುತ್ತೆ. ಸ್ಟೋರೇಜ್ ರಿಸರ್ವ್ಸ್ ಅಂತ ಹೇಳ್ತೀವಿ. ಇರುವೆ ಯಾವ ರೀತಿ ತನ್ನ ಮುಂಬರುವ ದಿನಗಳಲ್ಲಿ ಬೇಕಾಗ್ತಕ್ಕಂತ ಒಂದು ಆಹಾರವನ್ನ ಕ್ರೋಢೀಕರಣ ಮಾಡಿಕೊಳ್ಳುತ್ತಲ್ಲ, ಅದೇ ರೀತಿ ತಾಯಿ ತನ್ನ ಮಗುವಿಗೆ ಬೇಕಾಗಿರ್ತಕ್ಕಂತ ಒಂದು ಆಹಾರಗಳನ್ನ ಶೇಖರಣೆ ಮಾಡಿ ಇಟ್ಕೋತಾಳೆ ತನ್ನ ದೇಹದಲ್ಲಿ. ನಮಗೆ ಗೊತ್ತಾಗ್ಲಾರ್ದನೆ ದೇಹದಲ್ಲಿ ಆಗ್ತಾ ಇರತಕ್ಕಂತ ಕೆಲಸಗಳು, ಒಂದು ಸ್ಕೆಲಿಟನ್ಗಳಿರುತ್ತೆ, ಒಂದು ಮಗುವಿಂದು ಸ್ಕೆಲಿಟನ್ ಏನ್ ಬೆಳವಣಿಗೆ ಆಗುತ್ತಲ್ಲ, ಅದರದ್ದು ಬೆಳವಣಿಗೆ ಆಗೋದಕ್ಕೆ ಕ್ಯಾಲ್ಸಿಯಂ ಇರ್ಬೋದು, ಐರನ್ ಇರ್ಬೋದು, ಇವೆಲ್ಲ ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು ಹೆಚ್ಚಾಗಿ ಬೇಕಾಗ್ತವೆ. ಅದಕ್ಕೋಸ್ಕರ ಅವಳ ಆಹಾರ ದಿನಚರಿ ಹೆಚ್ಚಾಗಬೇಕಾಗತ್ತೆ. ನಾರ್ಮಲ್ ನಾವೇನ್ ತಗೊಳ್ತಾ ಇರ್ತೀವಿ ಅದಕ್ಕಿಂತ ಹೆಚ್ಚು ಪಟ್ಟಲ್ಲಿ ನಾವು ತಗೊಳ್ಬೇಕಾಗತ್ತೆ. ಅದರ ಜೊತೆಗೆ ಸ್ಟ್ರಕ್ಚರ್ ಆಫ್ ದ ಫೀಟಸ್ ಅಂದ್ರೆ ಭ್ರೂಣದ ಒಂದು ಸ್ಟ್ರಕ್ಚರ್ ಏನಿರುತ್ತೆ, ಅದರದ್ದು ಒಂದು ಮಾದರಿ ಏನು ಬೆಳವಣಿಗೆ ಆಗುತ್ತಲ್ಲ, ಅದರದ್ದು ಬೆಳವಣಿಗೆ ಇಷ್ಟು ಮಂತಿಗೆ ಇಷ್ಟೇ ಬೆಳವಣಿಗೆ ಆಗಬೇಕು. ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂತಾರೆ ಪ್ರೆಗ್ನೆನ್ಸಿನ. ಫಸ್ಟ್ ಮೊದಲನೇ ತ್ರೈಮಾಸಿಕ, ಎರಡನೇ ತ್ರೈಮಾಸಿಕ, ಮೂರನೇ ತ್ರೈಮಾಸಿಕ ಅಂತ ಹೇಳಿ, ಅದರಲ್ಲಿ ಎರಡು ಮತ್ತು ಮೂರನೆಯ ತ್ರೈಮಾಸಿಕಗಳಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ಗರ್ಭ ಧರಿಸಿದ ನಿಂತಾಗ ಗರ್ಭಕೋಶಕ್ಕೆ ಅಟ್ಯಾಚ್ಮೆಂಟ್ ಆಗತ್ತೆ, ಅದರಲ್ಲಿಂದ ಪ್ಲಸೆಂಟಾ ಡೆವಲಪ್ ಆಗತ್ತೆ, ಅಮ್ನಿಯೋಟಿಕ್ ಫ್ಲೂಯಿಡ್ ಡೆವಲಪ್ ಆಗುತ್ತೆ. ಅದರ ನಂತರದ ಸೆಕೆಂಡ್ ಮತ್ತು ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಅಂಗಾಂಗಗಳ ರಚನೆ ಶುರು ಆಗತ್ತೆ, ಅಲ್ಲಿ ನಮಗೆ ಅತಿ ಹೆಚ್ಚು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಯಾವ್ಯಾವ ಪೋಷಕಾಂಶಗಳು ಬೇಕಾಗತ್ತೆ ಒಂದು ಗರ್ಭಿಣಿ ಸ್ತ್ರೀಯರಿರ್ಬೋದು, ಲ್ಯಾಕ್ಟೇಟಿಂಗ್ ಅಂದ್ರೆ ಹಾಲುಣಿಸುವ ತಾಯಂದಿರಿಗಿರ್ಬೋದು ಅಂತ ನೋಡಿದಾಗ, ಮೊದಲು ಬೇಕಾಗ್ತಕ್ಕಂಥದ್ದು ನಮಗೆ ಶಕ್ತಿ, ಅಂದ್ರೆ ಅದನ್ನ ಕಿಲೋ ಕ್ಯಾಲರೀಸ್ ಗಳಲ್ಲಿ ನಾವು ಹೇಳ್ತೀವಿ. ಅಂದ್ರೆ ನಾವು ನಾರ್ಮಲ್ ಆಗಿ ಒಂದು 2300 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ನಮಗೆ ನಾರ್ಮಲ್ ಸಾಧಾರಣ ಸ್ತ್ರೀಗೆ ಬೇಕಾದ್ರೆ ಗರ್ಭಾವಸ್ಥೆಯಲ್ಲಿ ಪ್ಲಸ್ 300 ಅಂತ ಹೇಳ್ತೀವಿ. ಅಂದ್ರೆ ಮತ್ತು 300 ಕಿಲೋ ಕ್ಯಾಲರಿಯಷ್ಟು ಹೆಚ್ಚು ಶಕ್ತಿ ನಮಗ್ ಬೇಕಾಗತ್ತೆ. ಯಾಕೆ ಬೇಕಾಗತ್ತೆ ಹೆಚ್ಚಿನ ಶಕ್ತಿ ಅಂತ ಹೇಳಿದ್ರೆ, ತಾಯಿಯ ಮಗುವನ್ನ ಹೊತ್ಕೋಬೇಕು ಅಂದ್ರೆ ಭ್ರೂಣವನ್ನ ಹೊರಬೇಕಾಗತ್ತೆ ಎಕ್ಸ್ಟ್ರಾ ಕೆಲಸಗಳು. ಆಮೇಲೆ ಮೆಟಬಾಲಿಕ್ ರೇಟ್, ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗತ್ತೆ. ಕ್ರಿಯೆಗಳು, ಮೆಟಬಾಲಿಕ್ ಚಯಾಪಚಯ ಕ್ರಿಯೆಗಳು ಅಂತ ಏನ್ ಹೇಳ್ತೀವಲ್ಲ, ಅದು ಕ್ರಿಯೆಗಳು ಹೆಚ್ಚಾದಾಗ ಹೆಚ್ಚಿನ ಕ್ಯಾಲರಿ ನಮಗೆ ಬೇಕಾಗತ್ತೆ. ಹೆಚ್ಚಿನ ಶ್ರಮದಾಯಕವಾದ ಕೆಲಸ ಮಾಡುವಾಗ ನಾವು ಹೇಗೆ ಹೆಚ್ಚು ಆಹಾರವನ್ನು ತಗೊಳ್ತೀವಲ್ಲ, ಅದೇ ರೀತಿ ದೇಹದ ಒಳಗಡೆ ಹೆಚ್ಚಿನ ಮೆಟಬಾಲಿಕ್ ರೇಟ್ ಇರ್ತಕ್ಕಂತ ಕ್ರಿಯೆಗಳು ನಡೀತಾ ಇರುವಾಗ ಹೆಚ್ಚಿನ ಒಂದು ಕ್ಯಾಲರಿಗಳ ಅವಶ್ಯಕತೆ ಇರುತ್ತೆ. ಅದನ್ನೇ ನಾವು ಪ್ರೋಟೀನ್ ನಲ್ಲಿ ನೋಡಿದಾಗ, ಪ್ರೋಟೀನ್ ನಮಗೆ ಸಾಮಾನ್ಯವಾಗಿ ಮಗುವಿನ ಬೆಳವಣಿಗೆಗೆ ಹೆಚ್ಚು ಬೇಕಾಗತ್ತೆ. ಅದು ನಾರ್ಮಲ್ ಆಗಿ ನಮಗೆ 50 ಗ್ರಾಂನಷ್ಟು ಪ್ರೋಟೀನ್ ಬೇಕಾದ್ರೆ ಪ್ರೆಗ್ನೆಂಟ್ ವಿಮನ್ ಅಲ್ಲಿ 15 ಗ್ರಾಂ ಹೆಚ್ಚು ಬೇಕಾಗತ್ತೆ. ಅಂತ ಹೇಳಿದ್ರೆ ಪ್ರೋಟೀನ್ ಅಂಶಗಳು ಯಾವ್ದ್ರಿಂದ ಸಿಗ್ತವೆ ಅದನ್ನ ನಾವು ನೋಡೋಣ ನಂತರದಲ್ಲಿ. ಈಗ ಮತ್ತೆ ಐರನ್ ಬೇಕಾಗತ್ತೆ ಅಂದ್ರೆ ಕಬ್ಬಿಣಾಂಶ. ಕಬ್ಬಿಣಾಂಶ ನಮಗೆ ನಾರ್ಮಲ್ ಇರ್ತಕ್ಕಂತ ಸಾಮಾನ್ಯ ಸ್ತ್ರೀಗೆ 30 ಮಿಲಿಗ್ರಾಂನಷ್ಟು ಬೇಕಾದ್ರೆ ಪ್ರೆಗ್ನೆಂಟ್ ಅಲ್ಲಿ ಇನ್ನು 8 ಮಿಲಿಗ್ರಾಂನಷ್ಟು ಹೆಚ್ಚಿನ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಎಲ್ಲಾ ಪೋಷಕಾಂಶಗಳು, ವಿಟಮಿನ್ ಎ ಇರ್ಬೋದು, ಫೋಲಿಕ್ ಆಸಿಡ್ ಇರ್ಬೋದು, ವಿಟಮಿನ್ ಸಿ ಇರ್ಬೋದು, ಜೀವಸತ್ವಗಳು ಎಲ್ಲವನ್ನು ಹೆಚ್ಚಿನ ಪ್ರಮಾಣದಲ್ಲೇ ನಮಗೆ ಅವಶ್ಯಕತೆ ಇರುತ್ತೆ. ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು, ಐರನ್ ಯಾವುದಕ್ಕೆ ಹೆಚ್ಚಿಗೆ ಬೇಕು ನಮಗೆ ನೀವು ನೋಡ್ತೀರಿ. ಒಂದು ಫಸ್ಟ್ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಗರ್ಭ ಧರಿಸಿದರೆ ಒಂದು 3 ಅಂತ ಹೇಳಿದಾಗ ಫಸ್ಟ್ ಅವರಿಗೆ ಫೋಲಿಕ್ ಆಸಿಡ್ ಅಂತೇಳಿ ಶುರು ಮಾಡ್ತಾರೆ. ಅಂದ್ರೆ ಈ ಐರನ್ ಕಂಟೆಂಟ್ ಇರ್ತಕ್ಕಂಥದ್ದೇ ಇದು ಕೂಡ ಫೋಲಿಕ್ ಆಸಿಡ್. ಇದರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕದು ಹೆಚ್ಚಿಗೆ ನಮಗೆ ಕಬ್ಬಿಣಾಂಶ ಬೇಕಾಗತ್ತಂದ್ರೆ, ರಕ್ತದ ಉತ್ಪತ್ತಿ ಜಾಸ್ತಿ ಆಗ್ಬೇಕು, ರಕ್ತದ ಸಂಚಲನ ಕೂಡ ಹೆಚ್ಚಿಗೆ ಆಗತ್ತೆ ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗತ್ತೆ. ರಕ್ತದ ಮುಖಾಂತರನೇ ಪ್ಲಸೆಂಟಾ ಥ್ರೂ ಆ ಭ್ರೂಣಕ್ಕೆ ನಮಗೆ ಮಗುವಿಗೆ ಆಹಾರ ಸರಬರಾಜು ಆಗ್ತಾ ಇರುತ್ತೆ. ಅಂದ್ರೆ ತಾಯಿಯ ದೇಹದಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ರಕ್ತದ ಮುಖಾಂತರ ಪ್ಲಸೆಂಟ್ ಅಂತ ಏನ್ ಹೇಳ್ತೀವಿ ಅದರದ್ದು ಹೊಕ್ಕಳ ಬಳ್ಳಿ ಮುಖಾಂತರ ಭ್ರೂಣಕ್ಕೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಸರಬರಾಜು ಆಗ್ತಕ್ಕಂತ ರಕ್ತದ ಪ್ರಮಾಣನೂ ಹೆಚ್ಚಿರುತ್ತೆ ಮತ್ತು ಅದರಲ್ಲಿ ಹೆಮೋಗ್ಲೋಬಿನ್ ಕಂಟೆಂಟ್ ಕೂಡ ಹೆಚ್ಚಿರಬೇಕಾಗತ್ತೆ. ಸೊ ಹಾಗಾಗಿ ಕಬ್ಬಿಣಾಂಶ ಇರತಕ್ಕಂತ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕಾಗತ್ತೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಅಂದ್ರೆ ನಮ್ಮ ಇಂಡಿಯನ್ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರಿಗಳಿದ್ದಾಗ ಕಬ್ಬಿಣಾಂಶ ಇರತಕ್ಕಂತ ಆಹಾರಗಳನ್ನು ನೋಡಿದಾಗ, ಹಸಿರು ತಪ್ಪಲು ಪಲ್ಯಗಳು ಅಂತ ಹೇಳಿದ್ರೆ ರಾಜಗಿರಿ ಸೊಪ್ಪು ಇರ್ಬೋದು, ಮೂಲಂಗಿ ಸೊಪ್ಪು ಇರ್ಬೋದು, ಸಬ್ಬಸ್ಗಿ ಸೊಪ್ಪು ಇರ್ಬೋದು, ಪುದೀನಾ ಇರ್ಬೋದು, ಈ ತರದ ಸೊಪ್ಪುಗಳಲ್ಲಿ, ಸೊಪ್ಪಿನ ತರಕಾರಿಗಳಲ್ಲಿ ಹೆಚ್ಚು ಕಬ್ಬಿಣಾಂಶ ಇರುತ್ತೆ. ಆದ್ರೆ ಇದ್ದಿದ್ದಾಕ್ಷಣಕ್ಕೆ ಎಲ್ಲನೂ ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನೋದು ತಪ್ಪು. ಯಾವ ರೀತಿ ಅಂತ ಹೇಳಿದ್ರೆ, ಒಬ್ಬ ಶಾಲೆಯಲ್ಲಿ ಒಬ್ಬ ಗುರುಗಳು ಹೇಳ್ತಿರ್ತಾರೆ, 40 ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದಾಗ ಅದರಲ್ಲಿ ಒಂದು 10 ಜನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ, ಉಳಿದವರು ಸಾಮಾನ್ಯವಾಗಿ ಇನ್ನಷ್ಟು ಜನಕ್ಕೆ ಅರ್ಥವೇ ಆಗಲ್ಲ. ಆ ರೀತಿ ನಮ್ಮ ದೇಹ ಕೂಡ ಯಾವ ರೀತಿ ರಚನೆ ಆಗಿರುತ್ತೆ ಅಂದ್ರೆ, ನಾವು ತಿಂದಂತದ್ದನ್ನು ಅಷ್ಟನ್ನು ಅದು ಹೀರ್ಕೋಬೇಕು ಅಂತ ಇಲ್ಲ. ಕೆಲವೊಂದು ದೇಹ ಪ್ರಕೃತಿ ಪ್ರಕಾರ ತಿಂದದರಲ್ಲಿ ಒಂದು ಕಾಲು ಭಾಗ ಅಥವಾ ಅರ್ಧದಷ್ಟು ನಮಗೆ ಕಬ್ಬಿಣಾಂಶ ಕನ್ವರ್ಟ್ ಆಗಿ ಅಬ್ಸಾರ್ಪ್ಷನ್ ಆಗುತ್ತೆ, ಉಳಿದಿದ್ದು ನಮಗೆ ವಿಸರ್ಜನೆ ಆಗೋದು. ಸೊ ಹಾಗಾಗಿ ನಮಗ್ ಬೇಕಾಗಿರೋದಕ್ಕಿಂತ ಒಂದು 3 ಪಟ್ಟು ಹೆಚ್ಚು, ಅಂದ್ರೆ ಈಗ ಒಂದು 100 ಗ್ರಾಮ್ ನಲ್ಲಿ ತರಕಾರಿಯಲ್ಲಿ ನಮಗೆ ಒಂದು 5 ಗ್ರಾಮ್ನಷ್ಟು ಕಬ್ಬಿಣಾಂಶ ಸಿಗುತ್ತೆ ಅಂದ್ರೆ ನಾವು 300 ಗ್ರಾಮ್ನಷ್ಟು ಆದ್ರೂ ತಿನ್ಬೇಕಾಗುತ್ತೆ. 5 ಗ್ರಾಮ್ ಬೇಕಾಗಿತ್ತು ಅಂದ್ರೆ ಅಬ್ಸಾರ್ಪ್ಷನ್ ಲೆವೆಲ್ ಕಡಿಮೆ ಇರುತ್ತೆ ಸಸ್ಯಾಹಾರಿ ಆಹಾರ ಪದಾರ್ಥಗಳಲ್ಲಿ. ಅದೇ ಮಾಂಸಾಹಾರಿಗಳಲ್ಲಾದ್ರೆ ಹೆಚ್ಚಿನ ಕಬ್ಬಿಣಾಂಶ ಹೀರ್ಕೊಳ್ಳುವಂತ ಶಕ್ತಿ ಅಂದ್ರೆ ಕ್ವಾಲಿಟಿ ಪ್ರೋಟೀನ್ ಆಗ್ಲಿ ಕ್ವಾಲಿಟಿ ಮಿನರಲ್ಸ್ ಆಗ್ಲಿ ನಾನ್ ವೆಜ್ ಅಲ್ಲಿ ಇರುತ್ತೆ. ಸಾಕಷ್ಟು ಜನ ಸಸ್ಯಾಹಾರಿಗಳಾಗಿರೋದ್ರಿಂದ ನಾವು ಆಹಾರ ಪದ್ಧತಿಯಲ್ಲಿ ನಾವು ಸೊಪ್ಪಿನ ತರಕಾರಿಗಳಿಂದನೇ ನಾವು ಕಬ್ಬಿಣಾಂಶವನ್ನು ತಗೋಬೇಕು ಅಂತಾದಾಗ ಕಬ್ಬಿಣಾಂಶವನ್ನು ಹೀರೋದಕ್ಕೆ ಸಹಾಯ ಮಾಡತಕ್ಕಂತ ಒಂದು ಜೀವಸತ್ವ ಇದೆ ಅಂದ್ರೆ ವಿಟಮಿನ್ ಸಿ. ಅದನ್ನ ತಗೊಂಡಾಗ ಏನಾಗುತ್ತೆ ನಮಗೆ ಸುಲಭವಾಗಿ ಹೀರ್ಕೊಳ್ಳೋದಕ್ಕೆ ಅವಶ್ಯಕ ಅಂದ್ರೆ ಸಹಾಯ ಮಾಡುತ್ತೆ. ಈಗ ಅಂತ ಹೇಳಿದ್ರೆ ಈಗ ಕ್ಲಾಸ್ ನಲ್ಲಿ ಹೇಳೋದು ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ನಾವು ಇನ್ನೂ ಒಂದ್ಸಲ ಟ್ಯೂಷನ್ ಗೆ ಕಳಿಸ್ತೀವಿ ಮಕ್ಕಳನ್ನ, ಅಲ್ಲಿ ಇನ್ನೊಂದ್ಸಲ ರಿಪೀಟ್ ಆದಾಗ ಮನನ ಆಗುತ್ತೆ. ಅದೇ ರೀತಿ ನಮಗೆ ಇಲ್ಲಿ ಕಬ್ಬಿಣಾಂಶ ಹೀರ್ಕೊಳ್ಳೋದಕ್ಕೆ ಅಡ್ಡಿ ಇರ್ತಕ್ಕಂತ ಪದಾರ್ಥಗಳನ್ನ ಸರಿ ಮಾಡಿ ಅದನ್ನ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥದ್ದಂದ್ರೆ ಸಿ ಜೀವಸತ್ವ. ಸೊ ಈ ರೀತಿ ನಾವು ಸಿ ಜೀವಸತ್ವವನ್ನು ಕೂಡ ಒಂದು 40 μg ಡೈಲಿ ತಗೋಬೇಕಾಗತ್ತೆ. ಅದ್ರ ಜೊತೆಗೆ ಕಬ್ಬಿಣಾಂಶ ಯುಕ್ತ ಆಹಾರ ಪದಾರ್ಥಗಳನ್ನು ಕೂಡ ಹೆಚ್ಚಾಗಿ ಸೇವನೆ ಮಾಡ್ಬೇಕು. ನಾವು ನೋಡ್ತೀವಿ ಗರ್ಭ ಧರಿಸಿದ ನಂತರ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾರೆ, ಅದರ ನಂತರದ ದಿನಗಳಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನ ಕಂಪಲ್ಸರಿ ವೈದ್ಯರು ನಮಗೆ ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ. ನಾವು ಅದ್ರ ಜೊತೆಗೆ ಅದನ್ನ ತಗೊಳ್ತಾ ನಾವು ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಅಂದ್ರೆ ಕಬ್ಬಿಣಾಂಶ ಆಯ್ತು, ಇವಾಗ ಹಸಿರು ತಪ್ಪಲ ಪಲ್ಯಗಳಿರ್ಬೋದು, ಒಣ ಹಣ್ಣುಗಳಿಂದ ಸಿಗುತ್ತೆ, ನಂತರ ಕೆಲವೊಂದು ಧಾನ್ಯಗಳು ಅಂದ್ರೆ ಮಿಲ್ಲೆಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಸಿರಿ ಧಾನ್ಯಗಳಲ್ಲಿ ಕೂಡ ಹೆಚ್ಚು ಕಬ್ಬಿಣಾಂಶ ಇರುತ್ತೆ. ಉದಾಹರಣೆಗೆ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಸಜ್ಜೆಯಲ್ಲಿ ಅತಿ ಹೆಚ್ಚು ಕಬ್ಬಿಣಾಂಶ ಇದೆ, ಆದ್ರೆ ಅದರಲ್ಲಿ ಹೀರೋದಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲವೊಂದು ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ ಅದಿರುತ್ತೆ. ಅದನ್ನ ಕಡಿಮೆ ಮಾಡೋದಕ್ಕೂ ಕೂಡ ಕೆಲವೊಂದು ದಾರಿಗಳಿದಾವೆ. ಯಾವ ರೀತಿ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರೆ ಮೊಳಕೆ ಬರ್ಸೋದ್ರಿಂದ ಅಥವಾ ಅದನ್ನ ಅತಿ ಹೆಚ್ಚು ತಾಪಮಾನದಲ್ಲಿ ಬೇಯಿಸಿ ಆ ನೀರನ್ನ ಡಿಸ್ಕಾರ್ಡ್ ಮಾಡ್ಬೇಕಂದ್ರೆ ತೆಗೆದು ಹಾಕಬೇಕು. ಅವಾಗ ಅದರಲ್ಲಿರ್ತಕ್ಕಂಥ ಫಿನಾಲಿಕ್ ಕಾಂಪೌಂಡ್ಸ್ಗಳು ಕಡಿಮೆಯಾಗಿ ದೇಹ ಅದನ್ನ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ಅದನ್ನ ಮೊಳಕೆ ಬರೆಸ್ಬಿಟ್ಟು ನಾವು ಮಾಲ್ಟ್ ಅಂತ ಏನ್ ಹೇಳ್ತೀವಲ್ಲ ಮಕ್ಕಳಿಗೆ ಗಂಜಿ ಮಾಡೋ ಹಿಟ್ಟು ಮಾಡ್ಕೊಂತೀವಲ್ಲ, ಆ ಹಿಟ್ಟನ್ನ ಬಳಕೆ ಮಾಡೋದ್ರಿಂದ ನಮಗೆ ಸುಲಭವಾಗಿ ಕಬ್ಬಿಣಾಂಶ ದೇಹಕ್ಕೆ ಸಿಗುತ್ತೆ. ಈ ತರ ಸಿರಿಧಾನ್ಯಗಳನ್ನ ಬಳಕೆ ಮಾಡೋದ್ರಿಂದ ಹಸಿರು ತಪ್ಪಲು ಪಲ್ಯಗಳಿಂದ ಒಣ ಹಣ್ಣುಗಳಿಂದ ಕಬ್ಬಿಣಾಂಶವನ್ನ ನಾವು ಹೆಚ್ಚು ಮಾಡ್ಕೋಬಹುದು. ಈ ಸೊಪ್ಪಿನಲ್ಲಿ ನೋಡೋದಾದ್ರೆ ಸಬ್ಬಸ್ಕಿ ಸೊಪ್ಪು ಮತ್ತು ಪುದೀನಾದಲ್ಲಿ ಅತಿ ಹೆಚ್ಚು ಕಬ್ಬಿಣಾಂಶ ಇರುತ್ತೆ. ನಾವು ಮೂಲಂಗಿ ಸೊಪ್ಪು ಕೂಡ ಬಳಕೆ ಮಾಡಬಹುದು. ನಂತರ ಬೀಟ್ರೂಟ್ನ ಎಲೆಗಳನ್ನು ಕೂಡ ನಾವು ಹಕ್ಕರಕ್ಕಿ ಸೊಪ್ಪು ಯಾವ ರೀತಿ ತಿಂತೀವಲ್ಲ ಹಸಿಯಾಗಿ, ಅದೇ ತರ ನಾವು ತಪ್ಪಲು ಪಲ್ಯಗಳನ್ನ ಬೀಟ್ರೂಟ್ ಸೊಪ್ಪನ್ನು ಮತ್ತು ಮೂಲಂಗಿ ಸೊಪ್ಪನ್ನು ಬಳಸಿಕೊಂಡು ಕಬ್ಬಿಣವನ್ನು ಪೂರೈಕೆ ಮಾಡ್ಕೋಬಹುದು. ಅದರ ನಂತರದಲ್ಲಿ ಕೊಬ್ಬಿನಾಂಶ ಎಷ್ಟಿರಬೇಕು, ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥದ್ದು 15 ಗ್ರಾಮ್ನಷ್ಟು ಕೊಬ್ಬು ನಮಗೆ ಸಾಕಾಗತ್ತೆ. ಅದೇ ಪ್ರೆಗ್ನೆಂಟ್ ಇದ್ದಾಗ 25 ಗ್ರಾಮ್ ಬೇಕಾಗತ್ತೆ, ಅಂದ್ರೆ ಇನ್ನೂ 10 ಗ್ರಾಮ್ ಹೆಚ್ಚಿಗೆ ನಾವು ಕೊಬ್ಬನ್ನ ತಗೋಬೇಕಾಗತ್ತೆ. ಯಾಕೆ ಬೇಕಾಗತ್ತೆ ಕೊಬ್ಬು ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ತೀವಿ ಗರ್ಭ ಧರಿಸಿದ ನಂತರ ತೂಕ ಹೆಚ್ಚಾಗತ್ತೆ ತಾಯಿದು. ಯಾಕಾಗುತ್ತೆ, ಅದು ಸಬ್ಕ್ಯುಟೇನಿಯಸ್ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗರ್ಭದಲ್ಲಿ ಸುತ್ತ ಒಂದು ಲೇಯರ್ ನಮಗೆ ಫ್ಯಾಟ್ ಲೇಯರ್ ಡೆವಲಪ್ ಆಗುತ್ತೆ. ಅದು ಯಾಕಾಗುತ್ತೆ ಅಂತ ಹೇಳಿದ್ರೆ ಮಗುವಿಗೆ ರಕ್ಷಣೆಗೋಸ್ಕರ ನಂತರದ ದಿನಗಳಲ್ಲಿ ಹಾಲು ಉಣಿಸ್ಬೇಕಲ್ಲ ತಾಯಿ, ಆ ಸಮಯದಲ್ಲಿ ಸ್ಟೋರ್ಡ್ ರಿಸರ್ವೈರ್ ಅಂತ ಹೇಳ್ತೀವಿ ಅಂದ್ರೆ ಆಹಾರ ಶೇಖರಣೆ ಆಗಿರುತ್ತೆ. ಅದು ಕರಗಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ತಾಯಿ ಆಹಾರ ಸೇವನೆ ಕಡಿಮೆ ಮಾಡಿದಾಗೂ ಕೂಡ ತಾಯಿಯಲ್ಲಿರ್ತಕ್ಕಂಥ ಶಕ್ತಿಯನ್ನ ಬಳಸ್ಕೊಂಡು ಹಾಲು ಉತ್ಪಾದನೆ ಆಗ್ಬೇಕು. ಆ ಕಾರ್ಯಕ್ಕೋಸ್ಕರ ನಮ್ಮಲ್ಲಿ ಆ ಕೊಬ್ಬು ಶೇಖರಣೆ ಆಗುತ್ತೆ. ಅದನ್ನ ಗರ್ಭಾವಸ್ಥೆಯಿಂದನೇ ಶೇಖರಣೆ ಮಾಡ್ತಾ ಹೋಗುತ್ತೆ ದೇಹ. ನಾವು ಬೇಡ ಅಂದ್ರೂ ಹೆಚ್ಚಾಗಿರ್ತಕ್ಕಂಥ ಆಹಾರವನ್ನ ಕೊಬ್ಬಾಗಿ ಕನ್ವರ್ಟ್ ಮಾಡಿಕೊಂಡು ಶೇಖರಣೆ ಮಾಡ್ತಾ ಹೋಗುತ್ತೆ. ಆ ಕೊಬ್ಬು ಹಾಲಾಗಿ ನಂತರದ ದಿನಗಳಲ್ಲಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈಗ ನಾವು 10 ಗ್ರಾಮ್ನಷ್ಟು ಹೆಚ್ಚು ಕೊಬ್ಬನ್ನ ಸೇವನೆ ಮಾಡ್ಬೇಕಾಗುತ್ತೆ. ನಂತರ ಕ್ಯಾಲ್ಸಿಯಂ ನೋಡೋದಾದ್ರೆ ಈ ಕ್ಯಾಲ್ಸಿಯಂ ನಮಗೆ ಮೂಳೆಗಳ ಬೆಳವಣಿಗೆಗೆ ಅತಿ ಹೆಚ್ಚು ಬೇಕಾಗುತ್ತೆ. ಸ್ಕೆಲಿಟನ್ ಇರ್ಬೋದು, ಸ್ಕಲ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ಬೋನ್ಸ್ಗಳ ಬೆಳವಣಿಗೆಗೆ ಎಲ್ಲದಕ್ಕೂ ನಮಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತೆ. ಕ್ಯಾಲ್ಸಿಯಂ ಕಡಿಮೆ ಪ್ರಮಾಣದಲ್ಲಿ ಆದಾಗ ಏನಾಗುತ್ತೆ, ನಮ್ಮ ಕೈಕಾಲುಗಳಲ್ಲಿ ಶಕ್ತಿ ಇಲ್ಲದೇನೆ ಇರ್ಬೋದು ತಾಯಿಯಲ್ಲಿ, ಅದೇ ರೀತಿ ನಾವು ಕಡಿಮೆ ಕ್ಯಾಲ್ಸಿಯಂ ಕೊಟ್ಟಾಗ ಮಗುವಿನ ಬೆಳವಣಿಗೆಯಲ್ಲೂ ಕೂಡ ಒಂದು ಸದೃಢವಾದ ಒಂದು ಸ್ಕೆಲಿಟನ್ ಡೆವಲಪ್ ಆಗೋದಿಲ್ಲ. ಅಂದ್ರೆ ಮೂಳೆಗಳು ಅತ್ಯಂತ ಗಟ್ಟಿಯಾದ ಮೂಳೆಗಳ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಹೊರಭಾಗದಿಂದ ನಾವು ಔಷಧಿಯ ರೂಪದಲ್ಲೂ ಕೂಡ ಕ್ಯಾಲ್ಸಿಯಂನ ತಗೊಂತಾ ಇರ್ತೇವೆ. ಅದ್ರ ಜೊತೆಗೆ ಇನ್ನು 600, ಈಗ ನಮಗೆ ನಾರ್ಮಲ್ ಮನುಷ್ಯರಿಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರೆ 400 mg ಕ್ಯಾಲ್ಸಿಯಂ ಬೇಕಾದ್ರೆ ಪ್ರೆಗ್ನೆಂಟ್ ಅಲ್ಲಿ ಮತ್ತು ಹಾಲುಣಿಸುವಾಗ್ಲೂ ಕೂಡ ನಮಗೆ 1000 mg ಕ್ಯಾಲ್ಸಿಯಂ ಬೇಕಾಗತ್ತೆ. ಅಂದ್ರೆ ಇನ್ನು 600% ಹೆಚ್ಚು ಕ್ಯಾಲ್ಸಿಯಂ ನಮಗೆ ಅವಶ್ಯಕತೆ ಇರುತ್ತೆ. ಈ ಕ್ಯಾಲ್ಸಿಯಂ ಅನ್ನ ಯಾವ್ದ್ರಿಂದ ನಾವು ಪಡ್ಕೋಬಹುದು, ಯಾವ ಆಹಾರವನ್ನ ತಿನ್ಬೇಕು ಅಂತ ನೋಡೋದಾದ್ರೆ, ಕ್ಯಾಲ್ಸಿಯಂನ ಮೂಲ ಒಂದು ಒಳ್ಳೆಯ ಮೂಲ ಅಂತ ಹೇಳಿದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಅದ್ರ ಜೊತೆ ಮತ್ತೂ ಧಾನ್ಯಗಳು, ನಾವು ತಿಂತಕ್ಕಂಥ ಧಾನ್ಯಗಳಲ್ಲಿ ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ. ಸೊ ಹಾಗಾಗಿ ರಾಗಿ ಪದಾರ್ಥವನ್ನು ಕೂಡ ನಾವು ಬಳಸಬಹುದು. ನಂತರ ಸಜ್ಜೆಯಲ್ಲೂ ಇರುತ್ತೆ, ಜೋಳ ಇದರಲ್ಲೆಲ್ಲ ಇದ್ರೂ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ ನಮಗೆ. ಮತ್ತು ಈ ಸಮುದ್ರದ ಉತ್ಪನ್ನಗಳು ಅಂತ ಹೇಳ್ತೀವಿ ಅಂದ್ರೆ ಈ ಸೀ ಫುಡ್ಸ್, ಮೀನು ತಿನ್ನೋದ್ರಿಂದ ಇರ್ಬೋದು, ಈ ತರ ನಾನ್ ವೆಜಿಟೇರಿಯನ್ಸ್ ಇರೋರಿಗೆ ಸಮುದ್ರದ ಮೀನುಗಳಿಂದ ಅತಿ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ. ಸೊ ಈ ರೀತಿ ನಾವು ಎಲ್ಲ ಪೋಷಕಾಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದು ಗರ್ಭಾವಸ್ಥೆಯಲ್ಲಿ ಇವೆಲ್ಲ ಪೋಷಕಾಂಶಗಳನ್ನ ಪೂರೈಕೆ ಮಾಡಿದಾಗ ಒಂದು ಹೆಲ್ದಿ ಮಗು ಜನನ ಆಗೋದಕ್ಕೆ ಸಾಧ್ಯ ಆಗತ್ತೆ. ನಾವು ನೋಡ್ತಿರ್ತೀವಿ ಕೆಲವೊಂದ್ಸಲ ಹೆಮೋಗ್ಲೋಬಿನ್ ಕಡಿಮೆ ಇದ್ದಾಗ, ಹೆಮೋಗ್ಲೋಬಿನ್ ಎಷ್ಟಿರ್ಬೇಕು ಒಂದು ತಾಯಿಗೆ ಪ್ರೆಗ್ನೆಂಟ್ ಇದ್ದಾಗ ಅಂದ್ರೆ ಗರ್ಭ ಧರಿಸಿದಾಗ ಹೆಮೋಗ್ಲೋಬಿನ್ ಕಂಟೆಂಟ್ ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ, ನಾರ್ಮಲ್ ಆಗಿ ಇರ್ತಕ್ಕಂತ ಒಂದು ಸ್ತ್ರೀಗೆ 11 g/dL ಅಂತ ಹೇಳ್ತೀವಿ. ಅಷ್ಟಕ್ಕಿಂತ 11 g/dL ಮಿನಿಮಮ್ ಇರ್ಲೇಬೇಕು. 11 ಕಡಿಮೆ ಇದ್ರೆ ನಾವದನ್ನ ರಕ್ತಹೀನತೆ ಅಂತ ಹೇಳ್ತೀವಿ. ಈ ರಕ್ತಹೀನತೆ 11.5 ಇದ್ರೂ ಕೂಡ ರಕ್ತಹೀನತೆನೆ. ಆದ್ರೆ ಆ ರಕ್ತಹೀನತೆಯಲ್ಲೂ ಕೂಡ ನಾವು 3 ವಿಂಗಡಣೆ ಮಾಡ್ಕೊಂತೀವಿ. ಅಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಮಧ್ಯತರದಲ್ಲಿ ಅಥವಾ ಅತಿಯಾಗಿ, ಅಂದ್ರೆ ಸಿವಿಯರ್, ಮಾಡರೇಟ್, ಮೈಲ್ಡ್ ಅಂತ ಹೇಳಿ ಒಂದು 3 ಮಾಡ್ಕೊಂತೀವಿ. ಈಗ ಸಿವಿಯರ್ ಆಗಿದೆ ಅಂತ ಹೇಳಿದ್ರೆ ಎಷ್ಟಿರುತ್ತೆ ಅಂದ್ರೆ 7 ಕಡಿಮೆ ಇರುತ್ತೆ. ಹೆಮೋಗ್ಲೋಬಿನ್ ಕಂಟೆಂಟ್ 7 ಕಡಿಮೆ ಇರುತ್ತೆ, ಅಷ್ಟು ತೀರ ಕಡಿಮೆ ಇರಬಾರದು. ಮಾಡರೇಟ್ ಅಂತ ಹೇಳಿದ್ರೆ 7-9 g/dL, ಮೈಲ್ಡ್ ಆಗಿದೆ ಅಂತ ಹೇಳಿದ್ರೆ 9-11. ನಾರ್ಮಲ್ ಆಗಿ ನಮ್ಮ ಭಾರತದ ಸ್ತ್ರೀಯರಲ್ಲಿ 80% ಹೆಚ್ಚು ಮಹಿಳೆಯರಲ್ಲಿ ಯಾವ್ದಾದ್ರು ಒಂದು ಸ್ತರದಲ್ಲಿ ರಕ್ತಹೀನತೆಯನ್ನ ಇಂದ ಬಳಲ್ತಾನೆ ಇರ್ತಾರೆ. ಅಂದ್ರೆ ನಮ್ಮ ಇಂಡಿಯನ್ ವಿಮೆನ್ ಅಲ್ಲಿ ನಾರ್ಮಲ್ ಬ್ಲಡ್ ಹೆಮೋಗ್ಲೋಬಿನ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 10-11 ಮಾತ್ರ ಇರುತ್ತೆ. ಅದೇ ನೀವು 1-2 ಮಗು ಆಗಿದೆ ಆಲ್ರೆಡಿ, ಈಗ 3-4 ಗರ್ಭ ಧರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಹೆಮೋಗ್ಲೋಬಿನ್ ಕಂಟೆಂಟ್ ಅನ್ನ ಮೊದಲು ಚೆಕ್ ಮಾಡಿಸ್ಕೋಬೇಕಾಗತ್ತೆ. 2 ಯಾವಾಗ ಇದು ಕಡಿಮೆ ಆಗುತ್ತೆ ಹೆಮೋಗ್ಲೋಬಿನ್ ಕಂಟೆಂಟ್ ಅಂತ ಹೇಳಿದ್ರೆ, ಅವರಿಗೆ ರೆಸ್ಟ್ಲೆಸ್ ಆಗಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಆಮೇಲೆ ಆಹಾರದ ಮೇಲೆ ಯಾರಿಗೆ ನಿಗಾ ಇರೋದಿಲ್ಲ, ಯಾವುದೇ ಪೋಷಕಾಂಶಯುಕ್ತ ಆಹಾರವನ್ನ ತೆಗೆದುಕೊಳ್ತಾ ಇರೋದಿಲ್ಲ, ಅದ್ರ ಬಗ್ಗೆ ಅವ್ರ ಗಮನನೂ ಕೊಟ್ಟಿರೋದಿಲ್ಲ ಅಂತವ್ರಿರ್ಬೋದು, ಕೆಲವೊಂದು ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಆಮೇಲೆ ಹೊಟ್ಟೆಯಲ್ಲಿ ಜಂತು ಹುಳುಗಳಾಗಿದ್ದಾಗ, ಈ ರೀತಿ ಅನೇಕ ರೋಗಗಳಿಂದ ಬಳಲ್ತಾ ಇರುವಾಗ ನಮ್ಮ ರಕ್ತದಲ್ಲಿರ್ತಕ್ಕಂಥ ಹೆಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗುತ್ತೆ. ಮೊದಲು ನಾವು ಇದನ್ನ ಕನ್ಫರ್ಮ್ ಮಾಡಿಕೊಂಡಾಗ ನಮಗೆ ಗೊತ್ತಾಗಬೇಕು ನಮ್ಮ ಹೆಮೋಗ್ಲೋಬಿನ್ ಕಂಟೆಂಟ್ 11 ಆದ್ರೂ ಇದೆ ಅಂದಾಗ ನಾವು ಗರ್ಭ ಧರಿಸಿದಕ್ಕೆ ರೆಡಿ ಆಗಿರ್ತೀವಿ. ಸೊ ಆ ನಂತರದ ದಿನಗಳಲ್ಲಿ ನಾನೇನ್ ಹೇಳಿದೆ ಇಷ್ಟೊತ್ತು, ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗಬೇಕು. ಇವು ಎಲ್ಲವನ್ನು ತೂಕ ಮಾಡಿ ತಿನ್ನಕ್ ಸಾಧ್ಯನಾ ನೀವು ಕೇಳಬಹುದು. ಈಗ ಹೇಳಿದ್ರಿ ನೀವು ಇನ್ನ 600 ಹೆಚ್ಚಿಗೆ ಕ್ಯಾಲ್ಸಿಯಂ ಬೇಕು, 10 ಹೆಚ್ಚಿಗೆ ಕೊಬ್ಬು ಬೇಕು, ನಾವು ಯಾರು ತೂಕ ಮಾಡಿ ತಿಂತಾ ಇರೋದಿಲ್ಲ. ಸೊ ಯಾವ ರೀತಿ ನಮ್ಮ ಆಹಾರ ಪದ್ಧತಿ ಇರಬೇಕು, ಪೋಷಕಾಂಶಗಳ ದಿನಚರಿ ನಾನು ನಿಮಗೆ ಹೇಳಿದೆ ಇವಾಗ. ಈಗ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ನೋಡೋದಾದ್ರೆ, ಸಮತೋಲನ ಆಹಾರ ಅಂತ ಒಂದು ಕಾನ್ಸೆಪ್ಟ್ ಇದೆ. ತಮಗೆಲ್ರಿಗೂ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿರ್ತೀರಾ, ಕೇಳಿರ್ತೀರಾ, ಒಂದು ಬ್ಯಾಲೆನ್ಸ್ಡ್ ಫುಡ್ ತಿನ್ಬೇಕು, ಎಲ್ಲದರಲ್ಲೂ ಒಂದು ಸಮತೋಲನತೆ ಕಾಪಾಡ್ಕೋಬೇಕು ಅಂತ ಹೇಳ್ತಿರ್ತೀವಿ. ಯಾವ ರೀತಿ ಇರಬೇಕು ಸಮತೋಲನ ಆಹಾರ ಅಂತ ಹೇಳಿದ್ರೆ, ನಮ್ಮ ಆಹಾರದ ದಿನ ಒಂದು ತಿಂತಕ್ಕಂತ ಆಹಾರದಲ್ಲಿ ಕಂಪಲ್ಸರಿಯಾಗಿ ಒಂದು ರೊಟ್ಟಿ ಅಥವಾ ಚಪಾತಿ ಅಂದ್ರೆ ಏಕದಳ ಧಾನ್ಯ, ಒಂದು ಯಾವ್ದಾದ್ರು ಏಕದಳ ಧಾನ್ಯ ಇರಬೇಕು. ಮತ್ತೆ ಒಂದು ದ್ವಿದಳ ಧಾನ್ಯ ಅಂದ್ರೆ ಬೇಳೆಕಾಳುಗಳು, ಯಾವ್ದು ಕಾಳುಗಳು ಇರ್ಬೋದು, ಒಂದು ಬೇಳೆಕಾಳು. ನಂತರ ಒಂದು ತರಕಾರಿ ಪಲ್ಯ ಅಂದ್ರೆ ತರಕಾರಿಗಳಂತ ಹೇಳಿದ್ರೆ ಬದನೆಕಾಯಿ ಇರ್ಬೋದು, ಹೀರೆಕಾಯಿ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಆ ತರ ಒಂದು ತರಕಾರಿ ಪಲ್ಯ ಒಂದು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ನಾವು ತಿನ್ಲೇಬೇಕು ಪ್ರೆಗ್ನೆಂಟ್ ಇದ್ದಾಗ. ಒಂದ್ ತಪ್ಪಲ್ ಪಲ್ಯ, ಅದ್ರ ಜೊತೆಗೆ ಹಣ್ಣುಗಳು ಮತ್ತ ಸಾಧ್ಯ ಇದ್ರೆ ಒಣ ಹಣ್ಣುಗಳು ಕೂಡ, ಯಾಕಂದ್ರೆ ಒಣ ಹಣ್ಣುಗಳಲ್ಲಿ ಅಬಂಡೆಂಟ್ ಅಂತ ಹೇಳ್ತೀವಿ ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಕಾನ್ಸಂಟ್ರೇಟೆಡ್ ನ್ಯೂಟ್ರಿಯೆಂಟ್ಸ್ ಇರ್ತವೆ, ಜಾಸ್ತಿ ಅತಿ ಸಾಂದ್ರತೆಯ ನ್ಯೂಟ್ರಿಯೆಂಟ್ಸ್ ಗಳನ್ನ ಪೋಷಕಾಂಶಗಳನ್ನ ಒಣ ಹಣ್ಣುಗಳು ಹೊಂದಿರ್ತವೆ. ಅದು ಸಾಧ್ಯ ಆಗೋದಿಲ್ಲ ಅಷ್ಟೊಂದು ಖರ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನ ಯಥೇಚ್ಛವಾಗಿ ಬಳಸ್ಕೋಬಹುದು. ಮತ್ತೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಮೊಸರು ಇರ್ಬೋದು, ಹಾಲಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಬಳಕೆ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಬಿಳಿ ಸಕ್ಕರೆಯನ್ನ ಬಿಟ್ಟು ಬೆಲ್ಲವನ್ನು ಬಳಸೋದ್ರಿಂದ ನಿಮಗೆ ಅಲ್ಲೂ ಕೂಡ ಕಬ್ಬಿಣಾಂಶ ದೇಹಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಕೊಬ್ಬಿನಾಂಶ, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು ಅಥವಾ ಎಣ್ಣೆನೆ ಇರ್ಬೋದು, ಎಣ್ಣೆಗಳಲ್ಲಿ ಸಾಧ್ಯ ಆದ್ರೆ ಕುಸುಬೆ ಎಣ್ಣೆ ಮತ್ತೆ ಅಗಸೆಗಳನ್ನ ಬಳಸ್ಕೋಬೇಕು ಅಂದ್ರೆ ಒಳ್ಳೆ ಕೊಬ್ಬದು. ಅದರಿಂದ ನಮ್ಗೆ ಹೆಚ್ಚು ಕೊಬ್ಬು, ನಾವು ಒಂದು ಇದು ಇದೆ ಅಂದ್ರೆ ನಾವು ಎಷ್ಟು ತೂಕ ಹೊಂದಬೇಕು ಇಷ್ಟೆಲ್ಲ ಜಾಸ್ತಿ ತಿಂದಾಗ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚು ತೂಕ ಆಗುತ್ತೆ. ಎಷ್ಟು ಆಗ್ಬೋದು ಅಂತ ಹೇಳಿದ್ರೆ 12 kg ಅಷ್ಟು ತೂಕ ಹೊಂದೋದು ಒಂದು ನಾರ್ಮಲ್, ಅಂದ್ರೆ ಸಹಜವಾಗಿ 12 kg ಅಷ್ಟು ತೂಕ ತಾಯಿ ತೂಕ ಹೆಚ್ಚಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವು 50 kg ಇದ್ವಿ ಅಂದ್ರೆ 62 kg ಆಗುವಷ್ಟು ತೂಕ ನಾರ್ಮಲ್. ಕೆಲವೊಬ್ರಿಗೆ ಅತಿ ಹೆಚ್ಚು ತೂಕ ಆಗುತ್ತೆ, ಒಬ್ಬೊಬ್ರಿಗೆ ತೂಕ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಗರ್ಭಾವಸ್ಥೆಯಲ್ಲಿ ಸ್ಟಾರ್ಟಿಂಗ್ ಒಂದು 3 months ಏನಿರುತ್ತೆ, ಮೊದಲು 3 ತಿಂಗಳು ಕೆಲವೊಂದ್ ತನಕ್ಕೆ ನಾಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್, ಬೆಳಗ್ಗೆ ಎದ್ದಿದ ತಕ್ಷಣ ವಾಂತಿ ಬರೋದು, ತಲೆ ಸುತ್ತು ಬರೋದು, ಈ ತರದ್ದೆಲ್ಲ ಕಾರಣಗಳಿಂದ ಆಹಾರ ಸೇವನೆ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ. ಅಂತ ಸಮಯದಲ್ಲಿ ನಾವು ಅದನ್ನ ಕಡಿಮೆ ಕಡಿಮೆ ಆಹಾರವನ್ನ ಸ್ವಲ್ಪ ಸ್ವಲ್ಪ ಆಗಿ ತಗೋಬೇಕು. ಫ್ರೀಕ್ವೆಂಟ್ ಆಗಿ 3 ಸಲ ತಗೊಳ್ಳೋದನ್ನೇ ಒಂದು 4-5 ಸಲ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ವಾಂತಿ ಆಗ್ತಾ ಇರುತ್ತಲ್ಲ, ಒಂದು ಸಲ ಜಾಸ್ತಿ ತಗೊಳ್ಳೋದಿಕ್ ಆಗೋದಿಲ್ಲ. ಆಮೇಲೆ ಸ್ವಲ್ಪ ತಗೊಂಡ್ರು ಕೂಡ ಅದರಲ್ಲಿ ಪೋಷಕಾಂಶ ಭರಿತ ಇರಬೇಕು. ಹಣ್ಣಿರ್ಬೋದು ಅಥವಾ ಒಂದು ಮಿಕ್ಸ್ಡ್ ವೆಜಿಟೇಬಲ್ ರೋಟಿ ಇರ್ಬೋದು, ಎಲ್ಲಾ ತರಕಾರಿಗಳನ್ನ ಹಾಕಿರ್ತಕ್ಕಂತ ತಾಲಿಪೆಟ್ ಇರ್ಬೋದು, ಈ ತರದನ್ನ ಕಡಿಮೆ ತಿಂದ್ರು ಕೂಡ ಹೆಚ್ಚು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಕ್ಕಿರ್ಬೇಕು. ಮತ್ತೆ ಜಾಸ್ತಿ ಫ್ಲೂಯಿಡ್ ತಗೋಬೇಕಂದ್ರೆ ಜ್ಯೂಸ್ಗಳಿರ್ಬೋದು, ಮಜ್ಜಿಗೆ ಇರ್ಬೋದು, ಮೊಸರು, ಈ ತರದನ್ನ ಕೂಡ ನಾವು ಹೆಚ್ಚಾಗಿ ಬಳಕೆ ಮಾಡಿದಾಗ ನಮ್ಮ ದಿನಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಪೂರೈಕೆ ಮಾಡ್ಕೊತೀವಿ. ಇದ್ರ ಜೊತೆಗೆ ನಾವೆಲ್ಲ ನೋಡಿರ್ತೀವಿ ಹಿಂದಿನ ಆಹಾರ ಪದ್ಧತಿ ಏನಿತ್ತು ನಮ್ದು, ಕಂಪಲ್ಸರಿಯಾಗಿ ರೊಟ್ಟಿ ಮತ್ತು ಚಪಾತಿಗಳ ಜೊತೆಯಲ್ಲಿ ನಾವು ಏನ್ ಚಟ್ನಿ ಪುಡಿಗಳನ್ನ ಬಳಸ್ತಾ ಇದ್ವಲ್ಲ, ಅದು ಬಹಳ ಪ್ರಮುಖವಾದ ಪಾತ್ರ. ನಾವ್ ಹೇಳ್ತೀವಿ ಇವಾಗ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಇದನ್ನೆಲ್ಲ ಎಲ್ಲೋ ಹುಡುಕೊಂಡು ಹೋಗ್ಬೇಕಾಗಿಲ್ಲ, ನಮ್ಮ ಆಹಾರ ಪದ್ಧತಿಯಲ್ಲೇ ಸಾಕಷ್ಟು ಇದೆ. ಅಂದ್ರೆ ಎಳ್ಳಿನ ಗುರಳ್ಳಿನ ಚಟ್ನಿ ಪುಡಿ ಇರ್ಬೋದು ಅಥವಾ ಅಗಸೆ ಚಟ್ನಿ ಪುಡಿ ಇರ್ಬೋದು, ಕುಸುಬೆಯಿಂದ ಬಳಸ್ತಕ್ಕಂತ ಎಣ್ಣೆ ಇರ್ಬೋದು, ಇವೆಲ್ಲ ನಮಗೆ ಸಾಕಷ್ಟು ದೇಹಕ್ಕೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅನ್ನ ಕೊಡುತ್ತೆ. ನಂತರ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಯಾವುದು, ಯಾವ್ದು ಬೇಳೆಕಾಳುಗಳನ್ನ ತಿಂದ್ರೆ ನಮಗೆ ಪ್ರೋಟೀನ್ ಸಿಗುತ್ತಾ ಅಂತ ನಿಮಗ್ ಅನ್ಸಿದ್ರೆ ಪ್ರೋಟೀನ್ ಅಂಶ ಹೆಚ್ಚು ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಮಗುವಿನ ಬೆಳವಣಿಗೆನು ಆಗ್ಬೇಕು, ನಂತರ ತಾಯಿಗೂ ಕೂಡ ಪ್ರೋಟೀನಿನ ಕೆಲಸ ಬರೀ ದೇಹದ ಬೆಳವಣಿಗೆ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿರ್ತಕ್ಕಂಥ ಸೆಲ್ಸ್ ಗಳೇನಿರುತ್ತೆ ಅದ್ರದ್ದು ವೇರ್ ಅಂಡ್ ಟೇರ್ ಕೆಲಸ, ಯಾವ್ದು ಸೆಲ್ಸ್ ಹಳೇದಾಗುತ್ತೆ ಹೊಸ ಸೆಲ್ಗಳು ಉತ್ಪತ್ತಿ ಆಗ್ಬೇಕು, ಪ್ರೋಟೀನ್ ಅಂಶ ಹೆಚ್ಚು ಬೇಕಾಗತ್ತೆ. ಇಂತಹ ಕೆಲಸ ಮಾಡ್ತಕ್ಕಂಥ ಪ್ರೋಟೀನಿಗೆ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಅಂತ ಹೇಳಿದ್ರೆ ನಮಗೆ ಹಾಲು ಒಳ್ಳೆ ಪ್ರೋಟೀನ್ ಅಂಶ, ಅಂದ್ರೆ ಬಯಾಲಜಿಕಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಯಾವ ಆಹಾರ ಪದಾರ್ಥದಲ್ಲಿ ಬಯಾಲಜಿಕಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಬಯಾಲಜಿಕಲ್ ವ್ಯಾಲ್ಯೂ ಅಂದ್ರೆ ನಾವು ತಿಂದಂತ ಆಹಾರ ಪೂರ್ತಿ ಪ್ರೋಟೀನ್ ನಮಗೆ ಅಬ್ಸರ್ವ್ ಆಗಂತ ಕೆಪಾಸಿಟಿ, ಅದು ಅಂತ ಕೆಪಾಸಿಟಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ 100-95% ಮೊಟ್ಟೆ, ಅದರ ನಂತರ 90% ಹಾಲು, ಅದರ ನಂತರ ಉಳಿದ ಬೇಳೆಕಾಳುಗಳು ಬರ್ತವೆ, ಅದರಲ್ಲಿ ಫಸ್ಟ್ ಸೋಯಾಬೀನ್. ಸೊ ಸೋಯಾವನ್ನ ಬಳಸಬಹುದು, ನಂತರ ಮಡಿಕೆ, ಹೆಸರು, ತೊಗರಿ ಇವನ್ನೆಲ್ಲವನ್ನು ಕೂಡ ನಾವು ಬಳಕೆ ಮಾಡ್ಕೋಬಹುದು. ಈ ರೀತಿ ಪ್ರೋಟೀನಿನ ಅಂಶವನ್ನು ಕೂಡ ನಾವು ಹೆಚ್ಚು ಮಾಡ್ಕೋಬಹುದು. ಈ ರೀತಿ ವಿವಿಧ ಪೋಷಕಾಂಶಗಳನ್ನ ಹೆಚ್ಚಾಗಿ ನಾವು ಬಳಸಿ ಒಂದು ಗರ್ಭಾವಸ್ಥೆಯಲ್ಲಿ ಮಾಡಿದಾಗ ಒಂದು ಆರೋಗ್ಯಕರವಾದ ಮಗು, ಅಂದ್ರೆ ಇಂಡಿಯನ್ ನಾರ್ಮಲ್ ಬೇಬಿ ಎಷ್ಟಿರುತ್ತೆ ಅಂದ್ರೆ 2.5-3 kg ವರೆಗೂ ನಾರ್ಮಲ್ ತೂಕ, ಅದಕ್ಕಿಂತ ಕಡಿಮೆ ತೂಕದ ಮಗು ಹುಟ್ಟಿತು ಅಂತ ಹೇಳಿದ್ರೆ ಅದಕ್ಕೆ ಪ್ರೀ ಮೆಚ್ಯೂರ್ ಇರ್ಬೋದು. ಪ್ರೀ ಮೆಚ್ಯೂರಿಟಿ ಅಂದ್ರೆ 9 ತಿಂಗಳಿಗಿಂತ ಮುಂಚೆ ಪ್ರಸವ ಆಗಿರುತ್ತೆ, ಅಥವಾ ಯಾವುದು ಕಾಯಿಲೆಗಳಿಂದ ತಾಯಿ ಬಳಲ್ತಾ ಇದ್ರೆ ಅಥವಾ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ರೆ ಮಗು 2.5 kg ಕಡಿಮೆ ತೂಕದ ಮಗು ಇರುತ್ತೆ. ಆ ಕಡಿಮೆ ತೂಕದ ಮಗು ಹುಟ್ಟೋದಕ್ಕೆ ಕಾರಣ ನಮ್ಮ ಪೋಷಕಾಂಶಗಳು ಕೂಡ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ. ಅದು ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ಒಳ್ಳೆ ಆಹಾರವನ್ನ ಸೇವನೆ ಮಾಡಬೇಕು. ಈಗ ಪ್ರೆಗ್ನೆನ್ಸಿ ಇದು ಮುಗೀತು, ಈಗ ನಂತರದಲ್ಲಿ ನಾವು ಹಾಲುಣಿಸುವ ತಾಯಂದಿರು ಅವರಿಗೂ ಇಷ್ಟೇ ಕಂಟಿನ್ಯೂ ಮಾಡ್ಬೇಕಾ ಪೋಷಕಾಂಶಗಳು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು 6 ತಿಂಗಳವರೆಗೂ, ಕನಿಷ್ಠ 3 ತಿಂಗಳವರೆಗೂ ಆದ್ರೂ ಕೂಡ ನಾವು ಇವೆಲ್ಲ ಪೋಷಕಾಂಶಗಳನ್ನ ಕಂಟಿನ್ಯೂ ಮಾಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಹಾಲಿನ ಉತ್ಪಾದನೆ ಅಲ್ಲಿ ನೋಡ್ರಿ, ನಮಗೆ ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗೇನೆ ಒಂದು ಈ ತಾಯಿಯ ಒಂದು ಹಾಲುಣಿಸುವುದಕ್ಕೆ ಎದೆ ಬೆಳವಣಿಗೆ ಆಗುತ್ತೆ, ಅದ್ರೊಳಗಡೆ ಮೆಮರಿ ಗ್ಲಾನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಹಾಲು ಉತ್ಪನ್ನ ಮಾಡೋದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಬೇಕಲ್ಲ ಅದನ್ನ ನಮ್ಮ ದೇಹ ಮಾಡ್ಕೊಳ್ಳುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿಗಿಂತ ಹೆಚ್ಚು ಪೋಷಕಾಂಶಗಳು ಕೆಲವೊಂದ್ಸಲ ಈ ಹಾಲುಣಿಸುವ ತಾಯಂದಿರಿಗೆ ಬೇಕಾಗತ್ತೆ. ನಮ್ಮ ಹಿಂದಿನ ಪದ್ಧತಿಯನ್ನೇ ನೀವು ಗಮನಿಸಿ, ಪ್ರೆಗ್ನೆಂಟ್ ಇದ್ದಾಗ ಕನಿಷ್ಠ ಒಂದು 6 ತಿಂಗಳ ನಂತರ ಏನ್ ಕುಬ್ಸ ಅಂತೇನಿ ಮಾಡ್ತೀವಲ್ಲ, ಅದರ ನಂತರದ ದಿನಗಳಲ್ಲಿ ಸಾಕಷ್ಟು ಜನ ಅವ್ರನ್ನ ಕರೆದು ಮನೆ ಮನೆಗೆ ಬೇರೆ ಬೇರೆಯಾದ ಒಂದು ತಿಂಡಿಗಳನ್ನ ಊಟಗಳನ್ನ ಮಾಡಿಸೋದೊಂದು ವಾಡಿಕೆ ಇತ್ತು. ಅಲ್ಲಿ ಬೇರೆ ಬೇರೆ ಆಹಾರಗಳನ್ನ ತಿನ್ನೋದ್ರಿಂದ ಬೇರೆ ಬೇರೆ ಪೋಷಕಾಂಶಗಳು ತಾಯಿಗೆ ಸಿಗ್ತಾ ಇತ್ತು, ಹಾಗಾಗಿ ತಾಯಿ ಒಂದು ಹೆಲ್ದಿಯಾದ ಮಗುವನ್ನು ಹೇರೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದೇ ರೀತಿ ಇಲ್ಲಿ ಬಾಣಂತನ ಮಾಡೋದ್ರಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ, ಬೆಳಗಾಗಿ ಎದ್ದಿದ ತಕ್ಷಣ ಫಸ್ಟ್ ಒಂದು ಒಣ ಹಣ್ಣುಗಳಿಂದ ಮಾಡಿರ್ತಕ್ಕಂಥ ಉಂಡೆಯನ್ನ ತುಪ್ಪದಲ್ಲಿ ಕೊಡ್ತಾರೆ. ಅದರಲ್ಲಿ ಏನ್ ಪೋಷಕಾಂಶಗಳಿರುತ್ತೆ ಅವ್ರಿಗೆ ಗೊತ್ತಿರುತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಅವರು ಕೊಡ್ತಕ್ಕಂತ ಆಹಾರ ಪದ್ಧತಿ ಏನಿತ್ತು ಬಹಳ ಕರೆಕ್ಟ್ ಆಗಿತ್ತು. ಅದರಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತೆ. ಒಣ ಹಣ್ಣುಗಳಂದ್ರೆ ಉತ್ತತ್ತಿ, ಬಾದಾಮಿ, ಗೋಡಂಬಿ ಇವನ್ನೆಲ್ಲ ಹಾಕ್ಬಿಟ್ಟು ಒಂದು ಪುಡಿಯನ್ನ ತಯಾರು ಮಾಡಿ ಅದನ್ನ ತುಪ್ಪದಲ್ಲಿ ಉಂಡೆ ಮಾಡಿ ಬೆಳಗ್ಗೆ ಏನ್ ಕೊಡ್ತಾರೆ ಅರ್ಲಿ ಮಾರ್ನಿಂಗ್, ಅದು ಪ್ರೋಟೀನ್ ಯುಕ್ತವಾಗಿರುತ್ತೆ. ಅಲ್ಲಿ 15 ಗ್ರಾಂ ಪ್ರೋಟೀನ್ ಹೆಚ್ಚು ಪ್ರೆಗ್ನೆಂಟ್ ಅವರಿಗೆ ಬೇಕಾದ್ರೆ ಹಾಲುಣಿಸುವ ತಾಯಂದಿರಿಗೆ 25 ಗ್ರಾಂ ಹೆಚ್ಚಿಗೆ ಬೇಕಾಗತ್ತೆ. ಅಂದ್ರೆ ನಾರ್ಮಲ್ ಇರೋರಿಗೆ 50 ಬೇಕಾದಾಗ ಪ್ರೆಗ್ನೆನ್ಸಿಲಿ 65 ಬೇಕಾದ್ರೆ ಹಾಲುಣಿಸುವ ತಾಯಂದಿರಿಗೆ 75 ಗ್ರಾಂನಷ್ಟು ಪ್ರೋಟೀನ್ಸ್ ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾಗಿ ಕ್ಯಾಲರೀಸ್ ಕೂಡ ಹೆಚ್ಚು ಬೇಕಾಗತ್ತೆ. ಅಂದ್ರೆ ಶಕ್ತಿ ಇಲ್ಲಿ ಬರೀ 300 ಗ್ರಾಂ ಹೆಚ್ಚು ತಗೊಂಡ್ರೆ ಇಲ್ಲಿ 500 ರಿಂದ 550 ಗ್ರಾಂ ಹೆಚ್ಚು ಶಕ್ತಿ ನಮಗ್ ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಹಾಲಿನ ಉತ್ಪಾದನೆ ಆಗ್ಬೇಕು ಮಗುವಿನ ಬೆಳವಣಿಗೆಗೆ. ಒಂದು ಸಂಪೂರ್ಣವಾದ ಆಹಾರ ಅಂತ ಹೇಳಿದ್ರೆ ತಾಯಿಯ ಒಂದು ಎದೆಯಿಂದ ಬರ್ತಕ್ಕಂತ ಸ್ತನದಿಂದ ಬರ್ತಕ್ಕಂತ ಹಾಲು, ಆ ಹಾಲಿನ ಪೋಷಕಾಂಶಗಳು ಕರೆಕ್ಟ್ ಆಗಿ ಇರ್ಬೇಕಂತ ಹೇಳಿದ್ರೆ ನಾವು ಇಲ್ಲಿ ಸಮತೋಲನವಾದ ಆಹಾರ ಬಹಳ ಮುಖ್ಯ ಆಗತ್ತೆ. 550 ಕಿಲೋ ಕ್ಯಾಲರಿ ಅಷ್ಟು ಹೆಚ್ಚು ಶಕ್ತಿ ಬೇಕಾಗತ್ತೆ. ನಂತರ ಕೊಬ್ಬಿನಾಂಶ ಕೂಡ ಒಂದು ನಾರ್ಮಲ್ ಇರೋರಿಗೆ 15 ಬೇಕಾದ್ರೆ ಲ್ಯಾಕ್ಟೇಟಿಂಗ್ ಇವರವರಿಗೆ 35 ಗ್ರಾಂನಷ್ಟು ಕೊಬ್ಬಿನಾಂಶ ಕೂಡ ಹೆಚ್ಚು ಬೇಕಾಗತ್ತೆ. ಅದ್ರ ಜೊತೆಗೆ ವಿಟಮಿನ್ ಎ ಕೂಡ ಅತಿ ಹೆಚ್ಚು ಬೇಕಾಗತ್ತೆ. ವಿಟಮಿನ್ ಎ ಯಾವ್ದಕ್ ಬೇಕಂತ ಹೇಳಿದ್ರೆ ಮಗುವಿನ ಕಣ್ಣಿನ ಆರೋಗ್ಯಕ್ಕಾಗಿ ಮತ್ತು ಚರ್ಮದ ಆರೋಗ್ಯಕ್ಕಾಗಿ ನಮಗೆ ವಿಟಮಿನ್ ಎನ ಅವಶ್ಯಕತೆ ಇರುತ್ತೆ. ಆದ್ರೆ ಇಲ್ಲಿ ಕಬ್ಬಿಣಾಂಶ ಬೇಕಂದ್ರೆ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಫೋಲಿಕ್ ಆಸಿಡ್ ಅಂಶ 300 ಇದ್ರೆ ಇಲ್ಲಿ 150 ಸಾಕಾಗತ್ತೆ. ಇಲ್ಲಿಗೆ ಲ್ಯಾಕ್ಟೇಟಿಂಗ್ ಅಲ್ಲಿ ನಮಗೆ ಹೆಚ್ಚು ಬೇಕಾಗಿರ್ತಕ್ಕಂಥದ್ದು ವಿಟಮಿನ್ ಎ ಮತ್ತೆ ಫ್ಯಾಟ್ ಇರ್ಬೋದು ಮತ್ತೆ ಕ್ಯಾಲರೀಸ್ ಹೆಚ್ಚಿಗೆ ಬೇಕಾಗತ್ತೆ ಮತ್ತು ಪ್ರೋಟೀನ್ ಅಂಶ. ಇವು ಮೂರನ್ನ ಗಮನದಲ್ಲಿ ಇಟ್ಕೊಂಡು ನಾವು ಹಾಲುಣಿಸುವ ತಾಯಂದಿರಿಗೆ ಎಲ್ಲಾ ಆಹಾರವನ್ನ ಸರಬರಾಜು ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಹಾಲುಣಿಸುವ ತಾಯಂದಿರಿಗೆ ಒಂದು ನಾವು ಮಾಡ್ತಕ್ಕಂತ ತಪ್ಪು ಏನಂತ ಹೇಳಿದ್ರೆ ಹಣ್ಣುಗಳು ಅಂದ್ರೆ ಬಾಳೆಹಣ್ಣು ತಿನ್ನಬಾರ್ದು, ಹಸಿ ತರಕಾರಿಗಳನ್ನ ತಿನ್ನಬಾರ್ದು, ಈ ರೀತಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ನ ಹಾಕ್ತಿವಿ ಬಾಣಂತನ ಮಾಡುವಾಗ. ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಿಸಿ ಬಿಸಿಯಾಗಿ ತಿನ್ಬೇಕು, ಸ್ವಲ್ಪ ಖಾರ ಅಂದ್ರೆ ಮೆಣಸನ್ನು ಬಳಸ್ತೀವಿ ಬೆಚ್ಚಗಿರ್ಲಿ ಅಂತೇಳಿ. ಅಂದ್ರೆ ನಾವು ಅದನ್ನ ಯಾವ ರೀತಿ ಮಾಡಿದ್ರು ಕೂಡ ನಮ್ಮ ವಾತಾವರಣ ಯಾವ ರೀತಿ ಇರುತ್ತೆ ಅದಕ್ಕೆ ಹೊಂದಿಕೊಂಡು ನಮ್ಮ ಆಹಾರವನ್ನು ಕೂಡ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಇಲ್ಲಿ ಬಿಸಿಲು ನಂತರ ರಾಯಚೂರಿನ ಊರಲ್ಲಿದ್ದಾಗ ನಾವು ಅತಿಯಾಗಿ ಮೆಣಸಿನ ಖಾರವನ್ನು ಬಳಸಿದಾಗ ದೇಹದ ಉಷ್ಣತೆ ತಡ್ಕೊಳ್ಳೋದಿಕ್ಕೆ ಆಗ್ಬೇಕಲ್ಲ, ಅಂತ ಸಮಯದಲ್ಲಿ ಏನಾಗುತ್ತೆ ಮಲಬದ್ಧತೆ ಸಮಸ್ಯೆ ಶುರು ಆಗತ್ತೆ. ಫಿಶರ್ಸ್ ಅಂತ ಹೇಳ್ತೀವಿ ಆ ತರದ ಸಮಸ್ಯೆ ಶುರು ಆದಾಗ ಪೈಲ್ಸ್ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಕಡಿಮೆ ಮಾಡಬೇಕು. ಜಾಸ್ತಿ ಡೆಲಿವರಿ ಆದ ನಂತರ ತಾಯಂದ್ರೆ ಸಫರ್ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಪೈಲ್ಸ್ ಇಂದಾನೆ. ಅಂದ್ರೆ ಅವಾಗ ಬಿಸಿ ಬಿಸಿದು ಊಟ ಮಾಡೋದ್ರ ಜೊತೆಗೆ ಬಾಳೆಹಣ್ಣು ಕೊಡೋದಿಲ್ಲ, ಹಸಿ ತರಕಾರಿಗಳನ್ನ ಕೊಡೋದಿಲ್ಲ, ಒಂದು ಕೆಲವೊಂದು ರೆಸ್ಟ್ರಿಕ್ಷನ್ ಮಾಡ್ತಾರೆ, ಎಲ್ರು ಮಾಡ್ತಾರೆ ಅಂತಲ್ಲ. ಸೊ ಅವು ನಮಗೆ ದೇಹಕ್ಕೆ ಅವಶ್ಯಕವಾಗಿ ಬೇಕು. ಎಷ್ಟು ನಾರಿನಂಶ ನಮ್ಮ ದೇಹಕ್ಕೆ ಸೇರುತ್ತಲ್ಲ ಅಷ್ಟು ಈಸಿಯಾಗಿ ನಾವು ಮಲವನ್ನ ಹೊರ ಹಾಕಬಹುದು. ಅದು ಒಂದು ಗಮನದಲ್ಲಿ ಇಟ್ಕೋಬೇಕು. ಹಸಿ ತಪ್ಪಲ ಪಲ್ಯಗಳನ್ನ ಸ್ವಚ್ಛವಾಗಿ ತೊಳೆದು ಕಟ್ ಮಾಡಿ ಕೊಟ್ರೆ ಯಾವುದೇ ತೊಂದರೆ ಇಲ್ಲ. ಬಾಳೆಹಣ್ಣನ್ನು ಕೂಡ ನಾವು ತಿನ್ನಬಹುದು. ನಿಮಗೆ ಪಚ್ಚಬಾಳೆಹಣ್ಣು ತಿನ್ನೋದಕ್ಕೆ ಸ್ವಲ್ಪ ಶೀತ ಆಗುತ್ತೆ ಮಗುವಿಗೆ ಅಂತ ಅನಿಸಿದ್ರು ಕೂಡ ಏಲಕ್ಕಿ ಬಾಳೆಹಣ್ಣಾದ್ರೂ ಪರವಾಗಿಲ್ಲ, ಅದನ್ನ ಸೇವನೆ ಮಾಡೋದು ಅತ್ಯಂತ ಅವಶ್ಯಕ. ಇಲ್ಲದೆ ಹೋದ್ರೆ 50%ಕ್ಕಿಂತ ಹೆಚ್ಚು ಪ್ರತಿಶತ ತಾಯಂದಿರಲ್ಲಿ ಈ ಒಂದು ಬೈಲ್ಸ್ ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಅದನ್ನ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ಲಾರ್ದನೆ ಹಾಲುಣಿಸುವ ತಾಯಂದಿರು ಕಂಪಲ್ಸರಿಯಾಗಿ ಮಗುವಿಗೆ ಕೊಡಬೇಕು. ನಂತರ ಹಾಲು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಆಹಾರಗಳು ಕೂಡ ಕೆಲವಿದೆ. ಅದರಲ್ಲಿ ಒಂದು ಅಂದ್ರೆ ಮೆಂತ್ಯ ಕಾಳು, ನಂತರ ಸಬ್ಬಸಿಗೆ ಸೊಪ್ಪು. ಇವನ್ನ ಹೆಚ್ಚು ನಾವು ಬಳಸ್ತಾ ಹೋದಾಗ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ. ಮತ್ತೆ ಹಾಲಿನ ಪ್ರಮಾಣದ ಜೊತೆಗೆ ಒಂದು ತಾಯಿ ಒಂದು ದಿನಕ್ಕೆ ಸಾಮಾನ್ಯವಾಗಿ 700 ರಿಂದ 800 ml ಹಾಲನ್ನ, ಮಿಲಿ ಲೀಟರ್ ನಷ್ಟು ಹಾಲನ್ನ ಉತ್ಪಾದನೆ ಆಗತ್ತೆ. ಆ ಹಾಲು ಹೆಂಗಿರುತ್ತೆ ಅಂತ ಹೇಳಿದ್ರೆ ಸಕಿಂಗ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈಗ ನಾವು ಕರುನ್ ಬಿಟ್ಟಾಗ ಮಾತ್ರ ಹಸು ಹಾಲು ಕೊಡುತ್ತೆ, ಅದೇ ರೀತಿ ಮಗು ಕುಡಿದ ಹಾಗೆಲ್ಲ ಹಾಲಿನ ಉತ್ಪಾದನೆ ಆಗ್ತಾ ಇರುತ್ತೆ. ಅದು ಪ್ರಕೃತಿಯ ಒಂದು ಸಹಜ ಕ್ರಿಯೆ. ಅದು ಇಷ್ಟೇ ಆಗ್ಬೇಕು, ಇಷ್ಟು ಕಡಿಮೆ ಆಗ್ಬೇಕು, ಯಾವ ರೀತಿ ಇರೋದಿಲ್ಲ. ಮ್ಯಾಕ್ಸಿಮಮ್ ಆಗಿ ಒಂದು 800 ml ಹಾಲು ಉತ್ಪಾದನೆ ಆಗ್ತಾ ಇರುತ್ತೆ. ಮಗುವಿಗೆ ಸಾಕಾಗುವಷ್ಟು ಹಾಲು ಉತ್ಪಾದನೆ ಆಗುತ್ತೆ ಮತ್ತು ಕ್ವಾಲಿಟಿ ಇರಬೇಕು ಅದರಲ್ಲಿ ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಎಲ್ಲ ಬ್ಯಾಲೆನ್ಸ್ಡ್ ಫುಡ್ ಅಂದ್ರೆ ಸಮತೋಲನವಾದ ಆಹಾರ ಇದ್ದಾಗ ತಾಯಿ ಮತ್ತು ಮಗುವಿನ ಆರೋಗ್ಯದ ರಕ್ಷಣೆಯಲ್ಲಿ ಬಹಳ ಸಹಕಾರಿಯಾಗುತ್ತೆ. ಈ ಹಾಲು ಉಣಿಸೋದು ಎಲ್ಲಿವರೆಗೂ ನಾವು ಕಂಟಿನ್ಯೂ ಮಾಡಬಹುದು ಅಂತ ಹೇಳಿದ್ರೆ 6 ತಿಂಗಳವರೆಗೂ ಕಂಪಲ್ಸರಿಯಾಗಿ ಬರೀ ಹಾಲನ್ನು ಮಾತ್ರ ಕೊಡಬೇಕು. ಹೊರಗಿನಿಂದ ಯಾವುದೇ ಒಂದು ಆಹಾರ ಮಗುವಿಗೆ ಕೊಡೋದ ಅವಶ್ಯಕತೆ ಇರೋದಿಲ್ಲ. 6 ತಿಂಗಳ ನಂತರ ನಾವು ಪೂರಕ ಆಹಾರವನ್ನ ಕೊಡಬಹುದು. 6 ತಿಂಗಳವರೆಗೂ ನಾವು ಅಷ್ಟೇ ಹಾಲು ಕುಡಿಸ್ಬೇಕಾ ಹಂಗಿದ್ರೆ ಸಾಕಾ ಅಂತ ಹೇಳಿದ್ರೆ ಇಲ್ಲ. ಮಗುವಿಗೆ ನಾವು ಕನಿಷ್ಠ 1.5 ವರ್ಷದವರೆಗೂ ತಾಯಿ ಹಾಲನ್ನು ಕುಡಿದ್ರೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಮಗುವಿಗೆ ಫಸ್ಟ್ ಹಾಲು ಎಂದ್ರೆ ಗಿಣ್ಣು ಹಾಲು ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕಂಪಲ್ಸರಿಯಾಗಿ ಎಲ್ಲಾ ತಾಯಂದ್ರು ಮಗು ಜನಿಸಿದ ತಕ್ಷಣ ಕುಡಿಸ್ಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂತ ಆಂಟಿಬಾಡೀಸ್ ಏನಿರ್ತಾವಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತವೆ. ನಾವು ಹೇಳ್ತಾ ಇರ್ತೀವಿ ಈಗ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಅದನ್ನ ತಗೋಬೇಕು, ಇದನ್ನ ತಗೋಬೇಕು. ಈ ಕರೋನಾ ಸಮಯದಲ್ಲಿ ಸಾಕಷ್ಟು ಆಹಾರಗಳನ್ನ ನಾವು ನೋಡಿದ್ವಿ. ಆದ್ರೆ ಮಗು ಹುಟ್ಟಿದ ತಕ್ಷಣ ಕುಡಿತಕ್ಕಂತ ಹಾಲೇನಿದೆಯಲ್ಲ, ಅದರಲ್ಲಿ ಸಾಕಷ್ಟು ಪ್ರಮಾಣದ ರೋಗ ನಿರೋಧಕ ಶಕ್ತಿಗಳನ್ನ ಅಲ್ಲೇ ಬುನಾದಿ ಭದ್ರ ಬುನಾದಿ ಹಾಕದೆ ತಾಯಿ ಹಾಲು, ಆ ಹಾಲನ್ನ ನಾವು ಕಂಪಲ್ಸರಿಯಾಗಿ ಕುಡಿಸಿದ್ದೆ ಆದ್ರೆ ಮಗುವಿಗೆ ಸಣ್ಣ ಪುಟ್ಟ ಕಾಯಿಲೆಗಳಿಂದ, ಅನೇಕರ ಕಾಯಿಲೆಗಳಿಂದ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ರಕ್ಷಣೆ ಸಿಗುತ್ತೆ. ಆ ಹಾಲನ್ನು ಕೂಡ ನಾವು ಕೊಡಬೇಕು. ಅದ್ರ ಜೊತೆಗೆ ತಾಯಿ ಒಂದು 2 ವರ್ಷದ ತನಕ ಹಾಲು ಕುಡಿಸೋದಾದ್ರೆ ಅವರಿಗೆ ಆ ಸಮಯದಲ್ಲಿ ಋತುಚಕ್ರ ಕೂಡ ಇರೋದಿಲ್ಲ. ಆಮೇಲೆ ಅದು ತನ್ನಷ್ಟಕ್ಕೆ ತಾನೇ ಗರ್ಭಚೀಲ ಏನ್ ಹಿಗ್ಗಿರುತ್ತಲ್ಲ ಅದು ನಾರ್ಮಲ್ ಆಗಿ ತನ್ನ ಸ್ಟೇಜಿಗೆ ವಾಪಸ್ ಬರೋದಕ್ಕೆ ಒಂದು 45 ದಿನ ಹಿಡಿಯುತ್ತೆ. ಅಂದ್ರೆ ಪ್ಯೂಪೇರಿಯಂ ಸ್ಟೇಜ್ ಅಂತ ಹೇಳ್ತೀವಿ. ಆ ಸಮಯವನ್ನ ಕಡಿಮೆ ಮಾಡಿಕೊಂಡು ಮತ್ತು ಸರಿಯಾದ ರೀತಿ ವಾಪಸ್ ಸಂಕುಚಿತ ಆಗ್ಬೇಕಂತ ಹೇಳಿದ್ರೆ ಹಾಲು ಉಣಿಸುವ ಕ್ರಿಯೆ ಕೂಡ ಒಂದು ಸಹಜವಾಗಿ ಸಹಾಯ ಮಾಡುತ್ತೆ ನಮಗೆ. ಸೊ ಹಾಲು ಉಣಿಸುವ ಕ್ರಿಯೆಯಿಂದ ತಾಯಿಗೆ ಮುಂದಿನ ದಿನಗಳಲ್ಲಿ ಸ್ತನದ ಕ್ಯಾನ್ಸರ್ ಕೂಡ ಬರೋದನ್ನ ತಡೆಗಟ್ಟುತ್ತೆ. ಸೊ ಹಾಲು ಉಣಿಸುವ ಕ್ರಿಯೆ ಏನಿದೆ ಇದು ತಾಯಿ ಮತ್ತು ಮಗುವಿನ ಬಾಂಧವ್ಯವನ್ನು ಕೂಡ ಹೆಚ್ಚು ಮಾಡುತ್ತೆ, ಮಗುವಿಗೆ ಸಮತೋಲನವಾದ ಆಹಾರವನ್ನು ಕೊಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಇಷ್ಟೆಲ್ಲ ಅವಶ್ಯಕತೆಗಳು ಮತ್ತು ಇಷ್ಟೆಲ್ಲ ಅನುಕೂಲಗಳು ನಮಗೆ ತಾಯಿ ಹಾಲನ್ನ ಉಣಿಸೋದ್ರಿಂದ ಇರೋದ್ರಿಂದ ತಾಯಿಯಾದವಳನ್ನು ಸರಿಯಾಗಿ ನಾವು ಕೇರ್ ತಗೋಬೇಕು. ಆರೈಕೆ ಮಾಡೋದ್ರಿಂದ ತಾಯಿ ಮತ್ತು ಮಗುವಿನ ಒಂದು ಆರೋಗ್ಯವನ್ನ ರಕ್ಷಣೆ ಮಾಡಬಹುದು. ಒಂದು ತಾಯಿ ಒಂದು ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿದ್ಲು, ಆರೋಗ್ಯವಂತ ಮಗುವನ್ನ ಬೆಳೆಸಿದ್ಲು ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಒಂದು ಸತ್ಪ್ರಜೆಯನ್ನು ಕೊಟ್ಟ ಹಾಗೆ. ರೋಗಗ್ರಸ್ತ ಮಗು ಮುಂದೆ ನಮ್ಮ ದೇಶಕ್ಕೆ ಯಾವುದೇ ಒಂದು ಉಪಯೋಗ ಆಗೋದಿಲ್ಲ. ಸೊ ಹಾಗಾಗಿ ನಾವು ಒಂದು ಆಹಾರ ಪದ್ಧತಿಯಿಂದ ಇರ್ಬೋದು ಮತ್ತು ನಮ್ಮ ಒಂದು ತಿಳುವಳಿಕೆಯಿಂದ ನಾವು ಒಂದು ಸತ್ಪ್ರಜೆಯನ್ನ ಆರೋಗ್ಯವಂತ ಮಗುವನ್ನ ಈ ದೇಶಕ್ಕೆ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ತಾಯಿ ಮತ್ತು ಮಗುವಿನ ಆರೋಗ್ಯದಲ್ಲಿ ಒಂದು ಉತ್ತಮವಾದ ಆಹಾರ ಕೂಡ ಬಹಳ ಮುಖ್ಯ ಅಂತ ನಾನು ಹೇಳ್ತೇನೆ. ನಮಸ್ಕಾರ. ಇದುವರೆಗೆ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಿಯಂದರಿಗೆ ಪೋಷಕಾಂಶಗಳ ಅವಶ್ಯಕತೆ ಮತ್ತು ಆಹಾರ ಪದ್ಧತಿ ಕುರಿತು ಮಾತನಾಡಿದವರು ಲಿಂಗಸ್ಕೂರಿನ ಕೃಷಿ ವಿಸ್ತರಣ ಘಟಕದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವಾಣಿಶ್ರೀ ಎನ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ರೈತರಿಗೆ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ವಿಭಾಗದಂತೆ ಮುನ್ಸೂಚನೆಯಂತೆ ರಾಯಚೂರಿನಲ್ಲಿ ನಾಳೆ ದಿನ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ %31 ಮತ್ತು ಕನಿಷ್ಠ ಉಷ್ಣಾಂಶ %23 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %88 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ %55 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 21 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತ ಬಾಂಧವರು ಈಗ ಹೇಳುವ ಕೃಷಿ ಸಲಹೆಗಳನ್ನು ಗಮನಿಸಬಹುದು. ಸಾಮಾನ್ಯವಾಗಿ ಮುನ್ಸೂಚನೆಯಂತೆ ಮುಂದಿನ 3 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದ್ದು ರೈತರು ಇದರ ಪ್ರಕಾರ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು. ರೈತರಿಗೆ ಸೂಚಿಸುವುದೇನೆಂದರೆ ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳ ಮೇಲೆ ಗೊಬ್ಬರ ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳು. ಇನ್ನು ಭತ್ತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯುವ ಮರಿಯುಡಿಯುವ ಹಂತ ಅಂದರೆ ನಾಟಿಯಾದ 20-30 ದಿವಸಗಳು ಅಲ್ಲಿದ್ದು ಇಂತಹ ಬೆಳೆಗಳಿಗೆ ಮೇಲ್ಗೊಬ್ಬರವಾಗಿ 18.75 kg ಸಾರಜನಕ ಮತ್ತು 43.75 kg ಪೊಟ್ಯಾಶ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲ್ಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರು ಕಟ್ಟಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣ ಹತೋಟಿ ಮಾಡಲು 2.5 mm ಕಾರ್ಬೋಸ್ಪನ್, 25 EC ಅಥವಾ 1 ml ಪ್ರಿಫನೆಲ್, 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3 kg 1 ಎಕರೆಗೆ ಎರಚಬೇಕು.

ಯಾವದು ಬಹುಪಾಡೋ ಮನುಜ ಜ್ಞಾನದಿಂದ ನೋಡು ಸರ್ವರ ಉಪಶಾಂತಿ